ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕರೆ. ಮೇಕೆದಾಟು ಯೋಜನೆ ಅನುಷ್ಠಾನಗೊಳಿಸಲು ಕೇಂದ್ರ ಬದ್ದ, ಸಚಿವ ಪ್ರಹ್ಲಾದ್ ಜೋಶಿ. ಹಳದಿ ಮೆಟ್ರೋ ಲೈನ್ ಶೀಘ್ರವೇ ಆರಂಭಿಸುವಂತೆ ಆಗ್ರಹಿಸಿ ಸಂಸದ ತೇಜಸ್ವಿ ಸೂರ್ಯ ನೇತೃತ್ವದಲ್ಲಿ ಬಿಜೆಪಿ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಮರಕ್ಕೆ ನೀಡುವ ಕೊಡಲಿ ಏಟು, ಮನುಷ್ಯನ ಬಾಳಿಗೆ ಚಾಟಿ ಏಟು. ಪರಿಸರ ರಕ್ಷಣೆ ನಮ್ಮ ಸುಂದರ ಬದುಕಿನ ಆಶಾಕಿರಣ. ಹಾಡಿನ ಹಕ್ಕಿಯೇ ಬಾ, ಮಲೆನಾಡಿನ ಹಕ್ಕಿಯೇ ಬಾ. ಕಾಡಲಿ ತುಂಬಿರಲು ತರುಲತೆ, ನಾಡಲಿ ನಲಿಯುವುದು ಜನತೆ. ಪ್ರೀತಿಯ ಹಾಡಿಂದ ಮೋಡಿ ಮಾಡಿದ ಹಕ್ಕಿಯೇ ಬಾ, ಪ್ರೀತಿಯ ಹಾಡಿಂದ ಮೋಡಿ ಮಾಡಿದ ಹಕ್ಕಿಯೇ ಬಾ. ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೇಳಿ, ಮಳೆಗಾಲದಲ್ಲಿ ರಾಸುಗಳ ಆರೈಕೆ ಮತ್ತು ಮುಂಜಾಗ್ರತಾ ಕ್ರಮಗಳ ಕುರಿತು ಡಾಕ್ಟರ್ ಬಿಎಂ ಚಂದ್ರನಾಯಕ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಎಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಮಳೆಗಾಲದಲ್ಲಿ ರಾಸುಗಳ ಆರೈಕೆ ಮತ್ತು ಮುಂಜಾಗ್ರತಾ ಕ್ರಮ ಈ ಕುರಿತು ಮಾಹಿತಿ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಹೆಬ್ಬಳದಲ್ಲಿರುವ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯ ಲಸಿಕಾ ತಯಾರಿಕಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬಿಎಂ ಚಂದ್ರನಾಯಕ್ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ಚಂದ್ರನಾಯಕ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರಗಳು ಸರ್. ಇವತ್ತು ನಮಗೆ ಮಳೆಗಾಲದಲ್ಲಿ ರಾಸುಗಳ ಆರೈಕೆ ಬಗ್ಗೆ ಮಾಹಿತಿ ಮಾಡಿಕೊಳ್ಬೇಕು. ಯಾವ ಥರ ಆರೈಕೆ ಮಾಡ್ಕೋಬೇಕು ಮತ್ತು ಅವ್ರ ಬಗ್ಗೆ ಯಾವ ಥರ ಕಾಳಜಿ ವಹಿಸಿದರೆ ಉತ್ತಮ, ಹೀಗೆ ಒಂದೊಂದಾಗಿ ಮಾಹಿತಿ ಮಾಡಿಕೊಳ್ಬೇಕು. ಡಾಕ್ಟ್ರೆ, ಮೊದಲನೇದಾಗಿ ಮಳೆಗಾಲದಲ್ಲಿ ರಾಸುಗಳ ಆರೈಕೆ ಬಗ್ಗೆ ಮಾಹಿತಿ ಮಾಡಿಕೊಡಿ. ಎಲ್ಲ ರೈತ ಬಂದವರಿಗೆಲ್ಲ ನಮಸ್ಕಾರಗಳು. ಮಳೆಗಾಲ ಬೇಸಿಗೆಯ ಸುಡು ಬಿಸಿಲಿಗೆ ಮುಕ್ತಿ ನೀಡಿ ಒಣಗಿದ ಭೂತಾಯಿಯ ಒಡಲಿಗೆ ಹಸಿರನ ತಂಪನ್ನೆರೆಸುವ ಒಂದು ಅದ್ಭುತ ಮತ್ತು ವಿಹಂಗಮವಾದ ಒಂದು ಪ್ರಾಕೃತಿಕ ಪ್ರಕ್ರಿಯೆ. ಹೌದು, ಮಳೆಗಾಲ ಮಳೆಯನ್ನಷ್ಟೇ ತರದಿಲ್ಲ, ವಾತಾವರಣ ಬದಲಾವಣೆ ಕೂಡ ಜೊತೆಗೆ ತರುತ್ತೆ. ನಾವು ನೋಡಿದೀವಿ, ವಾತಾವರಣ ಬದಲಾದ ತಕ್ಷಣ ಮನುಷ್ಯನಿಗೂ ಕೂಡ ಯಾವ ರೀತಿ ಶೀತ ಬರುತ್ತೆ, ಕೆಮ್ಮ ಬರುತ್ತೆ, ಜ್ವರ ಬರುತ್ತೆ, ಇವೆಲ್ಲ ಆಗ್ತವೆ. ಏನ್ ಮಾಡ್ತಾರೆ ಮನುಷ್ಯ, ಏನ್ ಮಾಡ್ತಾನೆ, ಸಡನ್ ಆಗಿ ಬೀರುಳಿದ್ದ ಕಂಬಳಿ ಸ್ವೆಟರ್ ಎಲ್ಲ ಹೊರಗಡೆ ತೆಗೆದ್ಬಿಟ್ಟು ರೆಡಿ ಆಗ್ಬಿಡ್ತಾರೆ. 6 ತಿಂಗಳಿಂದ ಬಿಸಿ ಕಾದು ಮೈಯು ಮತ್ತೆ ನೆಲ ಕಾಲಿಟ್ರ ನೆಲದಲ್ಲಿ ಬಿಸಿ ಮೇಲೆ ಕಾಲಿಟ್ಟಂಗ ಆಗ್ತಿತ್ತು. ಈ ತಾಯಿ ಮಳೆ ಬಂದ್ಬಿಟ್ಟು ಕಾಲಿಟ್ರು ತಂಪಾಗುತ್ತೆ, ಮೈಗೂ ತಂಪಾಗುತ್ತೆ, ಬಟ್ಟೆ ತೊಯ್ಯುತ್ತೆ, ತಲೆ ತೊಯ್ಯುತ್ತೆ, ಎಲ್ಲ ಮೈ ತೊಯ್ಯುತ್ತೆ. ಇದು ಕೂಡ ಸೃಷ್ಟಿ ನಮಗೆ ತಂದಂತ ವರ. ಈ ಮಳೆ ನೀರು ನಮಗೆ ತಾಗ್ಲೇಬೇಕು. ಮಳೆ ನೀರು ನಮ್ಮ ಮೇಲೆ ಬಿದ್ರೆ ಅದಕ್ಕೆ ಒಂಥರ ಶಕ್ತಿ. ಹೌದು, ಅದು ಮಳೆನೇ ಜೀವ ಸರ್, ಇಲ್ಲ ಅಂದ್ರೆ ಏನೂ ಇಲ್ಲ. ಹೌದಲ್ಲ, ಸೊನ್ನೆ ಆಗ್ಬಿಡುತ್ತೆ. ಹೌದು, ವಾತಾವರಣನೇ ಕಾಣೋದಿಲ್ಲ. ಹೌದು, ಹಾಗಾಗಿ ಈಗ ಯಾವ ರೀತಿ ಮನುಷ್ಯನಿಗೆ ಯಾವ ತರ ರೋಗಗಳು ಬರ್ತಾವಲ್ಲ, ಮಳೆಗಾಲದಲ್ಲಿ ಮಳೆ ಪ್ರಾಣಿ ಸಂಕುಲಕ್ಕೂ ಕೂಡ ಕೆಲವು ಪ್ರಮುಖವಾದ ರೋಗಗಳನ್ನ ತಂದೊಡದ್ದು. ಸೊ ಹಾಗಾಗಿ ಯಾವ ರೀತಿ ಮನುಷ್ಯ ಈ ಚಳಿಗೆ ಈ ಮಳೆಗೆ ಯಾವ ತರ ರೆಡಿ ಆಗ್ತಾರಲ್ಲ, ಅದೇ ತರ ರೈತ ಮತ್ತು ಪಶುವೈದ್ಯ ಈ ಮಳೆಗಾಲದಲ್ಲಿ ಬರ್ತಕ್ಕಂಥ ಪ್ರಮುಖ ಜಾನುವಾರು ರೋಗಗಳಿಗೆ ಮತ್ತು ಆರೈಕೆಗೆ ಅಣಿಯಾಗಬೇಕಾಗತ್ತೆ, ರೆಡಿ ಆಗಬೇಕಾಗತ್ತೆ. ಸೊ ಇವತ್ತಿನ ದಿನ ನಾನು ಈ ಯಾವ ರೀತಿ ಈ ರಾಸುಗಳ ಆರೋಗ್ಯಕ್ಕೆ ಅಥವಾ ಆರೈಕೆ ಯಾವ ರೀತಿ ಮಾಡಬೇಕು, ಕೆಲವು ಮುಂಜಾಗ್ರತಾ ಕ್ರಮ ಏನ್ ತಗೋಬೇಕು ಮಳೆಗಾಲದಲ್ಲಿ, ಅದರ ಬಗ್ಗೆ ನಾನು ಕೆಲವು ಪ್ರಮುಖ ಮಾಹಿತಿಯನ್ನು ನಾನು ಕೊಡಲಿಕ್ಕೆ ರೈತ ಬಾಂಧವರಿಗೆ ಇಷ್ಟಪಡ್ತೀನಿ. ಹೇಳಿ ಡಾಕ್ಟ್ರೆ. ಈ ಮಳೆಗಾಲದಲ್ಲಿ ರೈತರು ತೆಗೆದುಕೊಳ್ಳಬೇಕಾದ ಕೊಟ್ಟಿಗೆ ನಿರ್ವಹಣೆ ಬಗ್ಗೆ ಮಾಹಿತಿ ಮಾಡಿಕೊಡಿ. ಯಾವ ತರ ಕೊಟ್ಟಿಗೆ ನಿರ್ವಹಣೆ ಮಾಡ್ಕೋಬೇಕು, ಯಾಕಂದ್ರೆ ಇಷ್ಟು ದಿನ ಮರದ ಕೆಳಗೋ ಅಥವಾ ಏನು ನೆರಳು ಕೆಳಗೋ ಕಟ್ಟಾಕ್ತಿದ್ರು ಹಸುಗಳನ್ನ. ಹೌದು ಹೌದು. ಈ ಮಳೆ ಬಂದ ತಕ್ಷಣ ಈಗ ಮೇಲ್ಗಡೆ ಮೇಲ್ಛಾವಣಿ ಬೇಕು ಅಥವಾ ಕೊಟ್ಟಿಗೆ ಬೇಕು ಅಥವಾ ಏನು ಒಂದು ರಕ್ಷಣೆ ಇರೋಂತ ಜಾಗ ಬೇಕು ಮಳೆ ನೀರ್ ತಾಗ್ದಿದ್ದಂಗೆ. ಆಮೇಲೆ ಈ ಹೊರಗಡೆ ಹೋದ ಹಸುಗಳು ಒದ್ದೆ ಆಗಿ ಬಂದಿರ್ತವೆ, ಕೈ ಕಾಲು ಇಡೀ ಮೈ ಎಲ್ಲ ಒದ್ದೆ ಆಗಿರುತ್ತೆ, ನಡಗ್ತಿರ್ತಾವ ಕೆಲವೊಂದು ಕಡೆ. ಹೌದಲ್ಲ, ಇದು ಒಳ್ಳೆ ಪ್ರಶ್ನೆ, ಒಳ್ಳೆ ಇದು ಸರ್ ನೀವು ಮಾಹಿತಿ ಕೊಟ್ಟಿದ್ದು. ಅಂದ್ರೆ ಮಳೆಗಾಲದಲ್ಲಿ ಮುಖ್ಯವಾಗಿ ಮಳೆ ಆಗುತ್ತೆ. ಸೊ ಮಳೆನಲ್ಲಿ ಏನಾಗುತ್ತೆ, ನಾವು ಮುಖ್ಯವಾಗಿ ರಾಸುಗಳು ಮಳೆಯಲ್ಲಿ ತೊಯ್ಬಾರ್ದು, ಅಂದ್ರೆ ನೆನೀಬಾರ್ದವು. ನೆನೆದ್ರೆ ಏನಾಗುತ್ತೆ, ಮನುಷ್ಯನಿಗೆ ಯಾವ ರೀತಿ ಶೀತ ಜ್ವರ ಎಲ್ಲ ಬರುತ್ತಲ್ಲ, ಆತರ ಹಸುಗಳಿಗೂ ಅಥವಾ ರಾಸು ಬೇರೆ ಕುರಿ ಮೇಕೆಗಳಿಗೂ ಕೂಡ ಮಳೆಯಲ್ಲಿ ನೆನೆದ್ರೆ ಅಥವಾ ಜಾಸ್ತಿ ತೊಯ್ದ್ರೆ ಏನಾಗುತ್ತೆ, ಬೇರೆ ರೋಗಗಳಿಗೆ ತುತ್ತಾಗೋ ಸಾಧ್ಯತೆಗಳು ಇರ್ತವೆ. ಸೊ ಹಾಗೆ ಮೇಲ್ಛಾವಣಿ ಅಥವಾ ಹೆಂಚು ಮುರಿದೋಗಿದ್ರೆ ಅಥವಾ ಶೀಟ್ ಮುರಿದಾಗಿದ್ರೆ ಅದನ್ನೆಲ್ಲ ನಾವು ಸರಿ ಮಾಡಿ ಮಳೆ ನೀರು ಅಂದ್ರೆ ಕೊಟ್ಟಿಗೆ, ಹಸು ಕಟ್ಟೋ ಕಟ್ಟಿಗೆ ಅಥವಾ ಕುರಿ ಮೇಕೆಗಳನ್ನ ಕೂಡಾಕೋ ಕೊಟ್ಟಿಗೆನಲ್ಲಿ ಅಂದ್ರೆ ಬೀಳದೆ ಇರೋ ತರ ನೋಡ್ಕೋಬೇಕು ಮೊದಲನೇದು. ಎರಡನೇದು ನಾವೇನ್ ಮಾಡ್ತೀವಿ, ಮಳೆ ಬಂತು ಅಂದ್ಬಿಟ್ಟು ಫುಲ್ ಕಿಟಕಿ ಬಾಗಿಲು ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬಿಡ್ತೀವಿ, ಅಲ್ಲೇನಾಗುತ್ತೆ ಗಾಳಿ ಆಡೋದಿಲ್ಲ. ನಾವು ಮುಖ್ಯವಾಗಿ ನಾವು ನೋಡಿ ಸರಿ ಗಾಳಿ ಆಡಲಿಲ್ಲ ಅಂದ್ರೆ ಕೂಡ ಅಮೋನಿಯಾ ಬಿಲ್ಡಪ್ ಆಗುತ್ತೆ, ಅದು ಸಗಣಿ ಎಲ್ಲ ಹಾಕೋದ್ರಿಂದ ಅಮೋನಿಯಾ ಬಿಲ್ಡಪ್ ಆಗಿ ಅದು ಕೂಡ ಶ್ವಾಸಕೋಶ ಇನ್ಫೆಕ್ಷನ್ಸ್ ಗೆ ಜಾಸ್ತಿ ತುತ್ತು ಮಾಡೋದ್ರಿಂದ ಸಾಧ್ಯ ಆದಷ್ಟು ಮಳೆ ಇಲ್ಲದಿರೋ ಟೈಮಲ್ಲಿ ಅದನ್ನ ನಾವು ಚೆನ್ನಾಗಿ ಶುಚಿ ಮಾಡಿ ಗಾಳಿ ಆಡೋಂಗೆ ನೋಡ್ಕೋಬೇಕು. ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್ ಏನಪ್ಪಾ ಅಂದ್ರೆ ನಾವು ನೆಲನ ಅಂದ್ರೆ ಕೊಟ್ಟಿಗೆ ಇರೋ ನೆಲ ಯಾವಾಗ್ಲೂ ಡ್ರೈ ಆಗಿರೋ ಅಂದ್ರೆ ಒಣಗಿದ್ರೆ ಸಾಕಷ್ಟು ಉತ್ತಮ ಸರ. ಯಾಕಂದ್ರೆ ಈಗ ಅಲ್ಲೇ ಮಲ ಮೂತ್ರ ಎಲ್ಲ ಹಾಕ್ತವೆ ಹಸುಗಳು, ಮತ್ತೆ ಅಲ್ಲಿ ಒದ್ದೇನೂ ಆಗಿದೆ ಏನಾಗುತ್ತೆ, ಅದ್ರ ಮೇಲೆ ಪದೇ ಪದೇ ಕೂತ್ಕೊಂಡ್ರೆ ಕೆಚ್ಚಲ ಬಾವು ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಮಳೆಗಾಲದಲ್ಲಿ. ಹಾಗಾಗಿ ಅದನ್ನ ಸಾಧ್ಯ ಆದಷ್ಟು ನಾವು ಒಣಗಿಸ್ ಅಥವಾ ಒದ್ದೆ ಆಗದಂಗೆ ನೋಡ್ಕೋಬೇಕು. ಮತ್ತೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಈಗ ಯಾವಾಗ್ಲೂ ಒದ್ದೇನಲ್ಲೇ ಮಳೆ ನೀರಲ್ಲೇ ನಿಂತ್ಕೊಂಡ್ರೆ ಏನಾಗುತ್ತೆ, ಈ ಗೊರಸುಗಳಿಗೆ ರೋಗ ಬರುತ್ತೆ, ಗೊರಸ್ ಕೊಳತೋಗೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಅದನ್ನ ಅದು ಇಂಪಾರ್ಟೆಂಟ್. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ತುಂಬಾ ತೇವ ಇದ್ರೆ ಸ್ಲಿಪ್ ಆಗೋ ಸಾಧ್ಯತೆಗಳು ಇರ್ತವೆ, ಜಾರಿ ಬೀಳೋ ಸಾಧ್ಯತೆ. ಹಂಗಾಗಿ ಇತ್ತೀಚಿನ ದಿನದಲ್ಲಿ ಏನಂದ್ರೆ ಈ ಪ್ಲಾಸ್ಟಿಕ್ ಮ್ಯಾಟ್ಸ್ ಗಳಂತ ಬರ್ತವೆ ಸರ್, ಅಂದ್ರೆ ದಪ್ಪದ ಪ್ಲಾಸ್ಟಿಕ್ ಮ್ಯಾಟ್ಸ್ ಬರ್ತವೆ, ಅದನ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ, ಅದನ್ನ ಉಪಯೋಗಿಸಿದ್ರೆ ಏನಾಗುತ್ತೆ, ಒಟ್ಟು ಮಲ ಮೂತ್ರ ಎಲ್ಲ ಕೆಳಗಡೆ ಹೊರಟೋಗುತ್ತೆ, ಮಳೆ ನೀರು ಕೂಡ ಕೆಳಗಡೆ ಹೊರಟೋಗುತ್ತೆ, ಮತ್ತೆ ಗ್ರಿಪ್ ಸಿಗುತ್ತೆ ನಿಮಗೆ ನಿಂತ್ಕೊಂಡ್ರೆ ಯಾರದಿಲ್ಲ. ಅದನ್ನ ಸಾಧ್ಯ ಆದಷ್ಟು ಅಳವಡಿಸ್ಕೊಂಡ್ರೆ ಉತ್ತಮ ಸರ್ ರೈತರು. ಈಗ ಈ ಮಳೆಗಾಲದಲ್ಲಿ ಡಾಕ್ಟರ್ ಚಂದ್ರನಾಯ್ಕ ಅವರೇ, ಈಗ ಮಳೆಗಾಲದಲ್ಲಿ ರೈತರು ಜಾನುವಾರುಗಳಿಗೆ ನೀಡಬೇಕಾದ ಮೇವಿನ ಬಗ್ಗೆನೂ ಕೂಡ ಮಾಹಿತಿ ಮಾಡಿಕೊಡಿ. ಯಾವ ಥರ ಮೇವನ್ನು ಕೊಡಬೇಕಾಗುತ್ತೆ, ಯಾಕಂದರೆ ನಾವು ಆಗ್ಲೇ ಒದ್ದೆ ಆಗಿದ್ದ ಮೇವನ್ನು ಕೊಟ್ಟರೆ ಸರಿ ಹೋಗ್ತದ ಹೇಗೆ, ಯಾಕಂದ್ರೆ ಮೇವು ಕೂಡ ಒದ್ದೆ ಆಗಿರುತ್ತಲ್ಲ. ಹೌದು, ಒಳ್ಳೆ ಪ್ರಶ್ನೆ ಸರ್ ಇದು. ಮಳೆಗಾಲದಲ್ಲಿ ಪಶುಗಳ ಮತ್ತೆ ಬೇರೆ ಜಾನುವಾರುಗಳ ಆಹಾರ ಪದ್ಧತಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಈಗ ಬೇಸಿಗೆನಲ್ಲಿ ಏನು ಮೇವೆ ಇರಲ್ಲ ಅವಕ್ಕೆ, ಸೊ ಮಳೆಗಾಲ ಬಂದ ತಕ್ಷಣ ಏನಾಗುತ್ತೆ, ಎಲ್ಲಾ ಕಡೆ ಸುತ್ತಮುತ್ತ ಎಲ್ಲ ಹಸಿರು ಮೇವು ಬರುತ್ತೆ. ಸೊ ಏನಾಗುತ್ತೆ, ಹಸಿರು ಮೇವಿನಲ್ಲಿ ನಾವು ಒಂದು ಗಮನಿಸಬೇಕಾದ ವಿಷಯ ಅಂದ್ರೆ ಹಸಿರು ಮೇವಿನಲ್ಲಿ ಈ ಇದು ನೀರಿನ ಅಂಶ ತುಂಬಾ ಜಾಸ್ತಿ ಇರುತ್ತೆ. ಸೊ ನಾವು ಊರುಗಳ ಕಡೆ ನೋಡಿದೀವಿ, ಬರೀ ಹಸಿರು ಮೇವು ತಿನ್ಬಿಟ್ಟು ಮಳೆಗಾಲ ಶುರು ಆದಾಗ ಏನಾಗುತ್ತೆ, ಬರೀ ತೆಳ್ಳಗಿರೋ ಸಗಣಿ ಆಗುತ್ತೆ, ಇಲ್ಲ ಬೇದಿ ಹೊಡಿತಾ ಇರ್ತಾರೆ. ಯಾಕಂದ್ರೆ ಮುಖ್ಯವಾಗಿ ಇಲ್ಲಂದ್ರೆ ಅವ್ರು ಬರೀ ಹಸಿರು ಹುಲ್ಲನ್ನೇ ತಿಂದು ಹೊಟ್ಟೆ ತುಂಬಾ ಬರೀ ನೀರೇ ತುಂಬಿಕೊಂಡಿರ್ತೀವಿ ವಿರಹ. ಈ ಕಾರಣಕ್ಕೆ ನಾವು ಇಲ್ಲಿ ಮಳೆಗಾಲದಲ್ಲಿ ವಿಶೇಷವಾಗಿ ಮಳೆಗಾಲದಲ್ಲಿ ನಾವು ಒಂದು ಸಮತೋಲನವಾದ ಆಹಾರನ ಕೊಡಬೇಕಾಗತ್ತೆ ಮುಖ್ಯ. ಯಾಕಂದ್ರೆ ಒಂದು ಫಲವತ್ತತೆ ಮತ್ತು ಹಾಲಿನ ಇಳುವರಿ ನೋಡ್ಕೊಂಡ್ರೆ, ಇಲ್ಲಿ ನಾವು ತುಂಬಾ ನೀರೇ ಕುಡಿತಾ ಇದ್ರೆ ಅನಿಮಲ್ ಏನಾಗುತ್ತೆ, ಹಾಲಿಗೆ ಡಿಗ್ರಿ ಬರೋದಿಲ್ಲ. ಸೊ ಹಾಗಾಗಿ ನಾವು ಹಸಿರು ಹುಲ್ಲಿನ ಜೊತೆ ಕಾನ್ಸಂಟ್ರೇಟ್ ಫೀಡ್ ಮತ್ತೆ ಡ್ರೈ ಫೀಡ್ ಅಂದ್ರೆ ಈಗ ಒಣಗಿದ ಮೇವುಗಳನ್ನು ಕೂಡ ಕೊಡಬೇಕಾಗತ್ತೆ ಸರ್. ಉದಾಹರಣೆಗೆ ಒಂದು ನಾನೊಂದು ಉದಾಹರಣೆ ಕೊಡಬೇಕಂದ್ರೆ, ಇಲ್ಲಿ ಈಗ ಒಂದು 10 ಲೀಟರ್ ಹಾಲು ಕರಿಯುವಂತ ಒಂದು ಹಸುಗೆ ನಾವು ಬೇಕಾದ್ರೆ ಒಂದು ಅಂದಾಜಾಗಿ ಹೇಳ್ಬೇಕಂದ್ರೆ ಒಂದು 20-25 kg ಹಸಿರು ಹುಲ್ಲು, ಒಂದು 5-8 kg ಒಣ ಹುಲ್ಲು, ಮತ್ತೆ ಒಂದು 2-3 kg ಕಾನ್ಸಂಟ್ರೇಟ್ ಹಿಂಡಿ ಭೂಸಾ ಅಂತ ಹೇಳ್ತೀವಲ್ಲ, ಅದನ್ನ ಸೇರಿಸಿ ಒಟ್ಟು ಒಂದ್ ದಿನಕ್ಕೆ ಇಷ್ಟು ಕೊಟ್ಟು ಒಂದು 50-80 liter ನೀರು ಕುಡಿಸಿದ್ರೆ ಇದು ಒಂದು ಬ್ಯಾಲೆನ್ಸ್ಡ್ ಫೀಡ್ ತರ ಆಗುತ್ತೆ ಸರ್ ಈ ತರ. ಹಾಗಾಗಿ ನಾವು ಬರೀ ಹಸಿರು ಹುಲ್ಲನ್ನ ಕೊಡದೆ ಒಣ ಹುಲ್ಲು ಪ್ಲಸ್ ಕಾನ್ಸಂಟ್ರೇಟ್ ಫೀಡ್ ಎಲ್ಲವನ್ನೂ ಕೊಡಬೇಕು ಇದರಲ್ಲಿ. ಇದು ತಾವು ಹೇಳ್ತಾ ಇರೋದು ಈಗ ಹಾಲು ಕೊಡುವ ಪ್ರಾಣಿಗಳಿಗೆ. ಹೌದು ಸರ್. ಹಾಲು ಕೊಡದಿದ್ದ ಪ್ರಾಣಿಗಳಿಗೆ ಹೇಳಿ. ಹಾಲು ಕೊಡದಿದ್ದ ಪ್ರಾಣಿಗಳಿಗೆ ಹೊರಗಡೆ ಅವು ಹೆಂಗೂ ಮೇವು ತಿನ್ಕೊಂಡ್ ಬರ್ತವೆ ಸರ್. ಹೌದು. ಬಟ್ ಒಳಗಡೆ ಬಂದಾಗ ನಾವು ಬೇಸಿಗೆ ಕಾಲದಲ್ಲಿ ಸಾಧ್ಯ ಆದ್ರೆ ಒಣ ಹುಲ್ಲನ್ನು ಕೊಡಿ, ಶೇಖರಿಸಿಕೊಂಡು ಅದನ್ನ ಮನೆಗೆ ಬಂದ ಮೇಲೆ ಒಣ ಹುಲ್ಲನ್ನ ಕೊಡಬೇಕು ಸರ್. ಅಂದ್ರೆ ಅವರು ಹೊಟ್ಟೆಗೆ ಬೆಚ್ಚಗಾಗ್ಲಿ. ಹೌದು ಸರ್. ಹೌದು. ಇಲ್ಲಾಂದ್ರೆ ಬರೀ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಹೊಟ್ಟೆ ತುಂಬುತ್ತೆ ಅಷ್ಟೇ, ನೀರಿನ ಬಟ್ ಪೌಷ್ಟಿಕಾಂಶಗಳು ಸಿಗೋದಿಲ್ಲ. ಜಾನುವಾರು ತುಂಬಾ ಬಡಕಲಾಗ್ತವೆ ಸರ್. ಹೌದು. ಹಾಗಾಗಿ ಸಮತೋಲನ ಮೇವು ಕೊಡಬೇಕು ಅಂದ್ರೆ ಒಣ ಹುಲ್ಲು ಮತ್ತೆ ಇದು ಹಸಿರು ಹುಲ್ಲು ಪ್ಲಸ್ ಕಾನ್ಸಂಟ್ರೇಟ್ ಫೀಡ್ ಎಲ್ಲವನ್ನು ಸೇರಿಸ್ಕೊಡ್ಬೇಕು. ಇನ್ನೊಂದು, ಈ ಮಳೆಗಾಲದಲ್ಲಿ ಪರೋಪಜೀವಿಗಳ ಬಗ್ಗೆ ಹೇಗೆ ಕಾಳಜಿ ವಹಿಸಬೇಕು ಅಂದ್ರೆ ಕೆಲವೊಂದು ಪರೋಪಜೀವಿಗಳು ಬರ್ತವೆ, ಕೀಟ ಬರ್ತವೆ, ಪ್ರಾಣಿಗಳ ಮೇಲೆ ಬಂದು ಕುತ್ಕೊಂಡ್ ಬಿಡ್ತವೆ, ಮತ್ತೆ ರಕ್ತನ ಹೀರ್ತವೆ, ಮತ್ತೆ ಈ ತರ ಯಾವ್ಯಾವ್ದು ತೊಂದರೆಗಳು ಉಂಟಾಗ್ತವೆ? ನೀವು ಕೇಳಿದ ಕರೆಕ್ಟ್ ಪ್ರಶ್ನೆ ಇದು. ಮಳೆಗಾಲದಲ್ಲಿ ಮಳೆ ಅಷ್ಟೇ ಬರಲ್ಲ, ಬಿಸಿಲು ಇರುತ್ತೆ, ತೇವಾಂಶನೂ ಇರುತ್ತೆ. ಈ ಒಂದು ವೆದರ್ ಕಂಡೀಷನ್ಸ್ ಅಲ್ಲಿ, ಈ ಒಂದು ವಾತಾವರಣದಲ್ಲಿ ಪರೋಪಜೀವಿಗಳು ಸುಲಭವಾಗಿ ವೃದ್ಧಿ ಆಗಕ್ಕೆ ಒಂದು ಒಳ್ಳೆ ವಾತಾವರಣ. ಈಗ ಉಣ್ಣೆ ಅಂತ ಹೇಳ್ತೀವಲ್ಲ, ರಕ್ತ ಇರೋ ಉಣ್ಣೆ, ಮತ್ತೆ ಹೇನು, ಇದು ಮೈ ಮೇಲೆ, ರಾಸುಗಳ ಮೈ ಮೇಲೆ ಬರ್ತಕ್ಕಂಥ ಪರೋಪಜೀವಿಗಳು. ಇದನ್ನ ನಾವು ಮಳೆಗಾಲದ ಬಿಗಿನಿಂಗ್ ನಲ್ಲೇ ಅದಕ್ಕೆ ಐವರ್ಮೆಕ್ಟಿನ್ ಅಂತ ಒಂದು ಇಂಜೆಕ್ಷನ್ ಬರುತ್ತೆ, ಅಥವಾ ಪೋರಾನ್ ಒಣಗು ಅಂತ ಬರುತ್ತೆ. ಹೌದು ಸರ್, ಮತ್ತೆ ಇದು ಪೋರಾನ್ ಅಂತ ಈಗ ಹೊಸದಾಗಿ ಬಂದಿದೆ, ಅಂದ್ರೆ ಬೆನ್ನೂರಿ ಮೇಲೆ ಹಾಕ್ಬಿಟ್ರೆ ಮೈ ಮೇಲೆ ಇರೋದೆಲ್ಲ ಅದಾಗದೇ ಬಿದ್ದೋಗುತ್ತೆ. ಅದು ಈಗ ಹೊಸದಾಗಿ ಟ್ರೀಟ್ಮೆಂಟ್, ಇದನ್ನ ಹಾಕ್ಸ್ಕೋಬಹುದು. ಇದಕ್ಕಿಂತ ಮುಖ್ಯವಾಗಿ ಏನಾಗುತ್ತೆ, ನಾವು ಬೇಸಿಗೆಲಿ ಏನ್ ಮಾಡುತ್ತೆ, ಕೆರೆ ಕಟ್ಟೆಗಳ ಒಣಗೋಗಿರ್ತವೆ. ಈಗ ಹಸು ಎಮ್ಮೆ ಮೇಕೆಗಳೆಲ್ಲ ಹೋಗಿ ಮೇದು ಅಲ್ಲೇ ಸಗಣಿ ಎಲ್ಲ ಹಾಕಿರ್ತವೆ. ಮಳೆ ಬಂದಾಗ ಏನಾಗುತ್ತೆ, ಅದು ನೀರು ತುಂಬಿಕೊಳ್ಳುತ್ತದೆ. ಈ ಹಸು ಈಗ ಇವೆಲ್ಲ ಏನಾದ್ರು ಪುನಃ ಅಲ್ಲೇ ಹೋಗಿ ನೀರು ಕುಡಿದಾಗ ಏನಾಗುತ್ತೆ, ಪರೋಪಜೀವಿಗಳ ಎಗ್ಗಳು ಅಂದ್ರೆ ಈಗ ಮೊಟ್ಟೆಗಳು ಮತ್ತೆ ಲಾರ್ವಲ್ ಸ್ಟೇಜಸ್ ಅಂದ್ರೆ ಇರ್ತವಲ್ಲ, ಅವು ನೀರಿನ ಮುಖಾಂತರ ಮತ್ತೆ ಹೊಟ್ಟೆಗೆ ಬರ್ತವೆ ಸರ್. ಇದು ಭಾರಿ ಅತ್ಯಂತ ಇದು ತುಂಬಾ ಅಂದ್ರೆ ಆರ್ಥಿಕವಾಗಿ ರೈತನಿಗೆ ತುಂಬಾ ನಷ್ಟ ಉಂಟುಮಾಡ್ತಾರೆ, ಸಾಯಿಸಬಿಡ್ತವೆ ಸರ್. ಅಂದ್ರೆ ಒಂದು ಅನೇಮಿಯ ರಕ್ತ ಕಡಿಮೆ ಆಗುತ್ತೆ, ಬಲಹೀನತೆ ಆಗುತ್ತೆ, ಮತ್ತೆ ಚರ್ಮ ರೋಗ ಬರ್ಬೋದು, ಅಥವಾ ಫಲವತ್ತೆ ಅಂದ್ರೆ ನೀವು ಏನ್ ಮಾಡಿದ್ರು ಅದು ಕರು ಹಾಕದೇ ಇರ್ಬೋದು, ಮರಿಗಳು ಹಾಕದೇ ಇರ್ಬೋದು, ಅದು ಕೊನೆಗೆ ಲಾಸ್ಟ್ಗೆ ಸಾವು ಕೂಡ ಆಗ್ಬೋದು. ಇದೆಲ್ಲ ಆರ್ಥಿಕ ಬಿಕ್ಕಟ್ಟಿಗೆ ಮಾಡ್ಕೊಡೋದ್ರಿಂದ ರೈತರು ಮಳೆಗಾಲದ ಮುಂಚಿತ ಮಳೆಗಾಲದ ಬಿಗಿನಿಂಗ್ ನಲ್ಲೇ ಅಂದ್ರೆ ಮೇ ಎಂಡ್ ಅಥವಾ ಜೂನ್ ಫಸ್ಟ್ ವೀಕ್ ನಲ್ಲೇನೆ ಏನ್ ಮಾಡ ರೈತರು ಅಂದ್ರೆ ಒಂದು 21 ದಿನ ಅಂತರದಲ್ಲಿ ಒಳ್ಳೆ ಒಂದು ಜಂತುನಾಶಕ, ಈಗ ಆಕ್ಸಿಕ್ಲೋಸಿನ್, ಆಲ್ಬೆಂಡಜೋಲ್, ಫೆನ್ಬೆಂಡಜೋಲ್ ಇದ್ರೆ ಒಳ್ಳೊಳ್ಳೆ ಔಷಧಿಗಳು ಬಂದಿದ್ದಾವೆ ಸರ್, ಪ್ರಾಣಿಗಳಿಗೆ ಕೊಡಬೇಕು. ಅವ್ರಿಗೆ ಏನು ಗೊತ್ತಾಗಲಿಲ್ಲ ಅಂದ್ರೆ ಹತ್ತಿರದ ಸಮೀಪದ ಒಂದು ಪಶುವೈದ್ಯ ಶಾಲೆಗೆ ಹೋದ್ರೆ ಉಚಿತವಾಗಿ ಡಾಕ್ಟರ್ಗಳು ಇದನ್ನ ಕೊಡ್ತಾರೆ, ಇದನ್ನ ಉಪಯೋಗಿಸ್ಕೋಬೇಕು. ಇನ್ನೊಂದು, ರೈತರು ಈಗ ಮಳೆಗಾಲದ ಸಂದರ್ಭದಲ್ಲಿ ಯಾವ್ದೋ ಒಂದು ಕೆರೆ ಹೋಗಿ ನೀರು ಕುಡಿಯೋದಾಗ್ಲಿ, ಅಥವಾ ಏನು ಹೊಸದಾಗಿ ತುಂಬಿದ ನೀರು ತುಂಬಿದ ಕೆರೆಗಾಗ್ಲಿ ಹೋಗಿ ನೀರು ಕುಡಿಯೋದನ್ನ ಸ್ವಲ್ಪ ನೋಡ್ಕೋತಾ ಇರಬೇಕು, ನೋಡ್ಕೋಬೇಕು ಅಂತ ಕೆರೆಯಲ್ಲಿ ಕುಡಿಲಿಕ್ಕೆ ಅವಕಾಶ ಮಾಡಬಾರ್ದು. ಇಲ್ಲ, ನಿಮ್ ಹೊಲದಲ್ಲೇ ಅಂತ ಕೆರೆ ಇತ್ತಂದ್ರೆ ಮಳೆಗಾಲ ಶುರು ಆಗ ಮೊದಲೇ 2 ವಾರ ಮೊದಲೇ ನೀವು ಸ್ವಚ್ಛತೆ ಮಾಡಿ ಇಟ್ಕೊಂಡ್ಬಿಡ್ಬೋದು. ಮಾಡಬಹುದು ಸರ್, ಮಾಡಬಹುದು. ಇದೆಲ್ಲದಕ್ಕೂ ಮೀರಿದು ಜಂತುನಾಶಕ ಔಷಧಿ ಕೊಟ್ಟರೆ ಫ್ರೀಯಾಗಿ ಎಲ್ಲ ಇದ್ ಮಾಡ್ಕೋಬಹುದು. ಮತ್ತೆ ಇನ್ನೊಂದೇನಂದ್ರೆ ಸರ್, ಈ ಜಂತುನಾಶಕ ಎಷ್ಟು ಮುಖ್ಯ ಅಂದ್ರೆ, ನಾವು ಜಂತುನಾಶಕ ಔಷಧಿ ಕೊಡದೆ ಅದನ್ನ ಹೊಟ್ಟೆಲಿರೋ ಹುಳುಗಳನ್ನ ತಗಲಿಲ್ಲ ಅಂದ್ರೆ ನಾವು ಕೊಡೋ ಊಟ ಅವೇ ತಿಂತಿರ್ತವೆ. ಒಳ್ಳೆ ಮೇವು ಕೊಟ್ಟರು ಕೂಡ ಅದು ಜಂತು ಇದಕ್ಕೆ ಹುಳುಗಳಿಗೆ ಹೋಗ್ತಿರ್ತವೆ, ಮೆಡಿಸಿನ್ ಕೆಲಸ ಮಾಡಲ್ಲ. ಕೊನೆಗೆ ಕೊಡ್ತೀವಿ ವ್ಯಾಕ್ಸಿನ್ ಕೂಡ ಕೆಲಸ ಮಾಡೋದಿಲ್ಲ. ಹಾಗಾಗಿ ಜಂತುನಾಶಕಗಳನ್ನ ಕೊಟ್ಟು ಅಂದ್ರೆ ಮಳೆಗಾಲದ ಆದಿಯಲ್ಲಿ ಅಂದ್ರೆ ಬಿಗಿನಿಂಗ್ ನಲ್ಲಿ ಕೊಟ್ಟರೆ ಭಾರಿ ಉತ್ತಮ ಸರ್ ಅದು. ಸೊ ಹಾಗಾಗಿ ಜಂತುನಾಶಕ ಒಂದು ಅತಿ ಮುಖ್ಯವಾದ ಒಂದು ಕ್ರಿಯೆ, ಪ್ರತಿ ವರ್ಷ ಅದನ್ನ ಮಾಡಬೇಕು ತಮ್ಮ ಜಾನುವಾರುಗಳಿಗೆ. ಇದು ಎಲ್ಲಾ ಪ್ರಾಣಿಗಳಿಗೂ ಬರ್ತದೆ, ಪ್ರತಿ ಸರ್ಕಾರನು ಕೂಡ ಇದಕ್ಕೆ ಆಗಾಗ್ಲೇ ಇಂತ ಯೋಜನೆಯನ್ನ ತಂದು ರೈತರ ಪ್ರಾಣಿಗಳಿಗೆ ರಕ್ಷಣೆ ಸಲುವಾಗಿ ಈ ಒಂದು ಕಾರ್ಯಕ್ರಮ ಹಾಕೊಳ್ತಾ ಇದೆ. ಹಾಕೊಳ್ತಿದೆ ಸರ್, ಈಗ ಕೃಷಿ ಇಲಾಖೆ ಇರ್ಬೋದು, ಪಶುವೈದ್ಯಕೀಯ ಇಲಾಖೆ ಇರ್ಬೋದು, ಹೌದು, ಜಂತುನಾಶಕಗಳನ್ನ ಖರೀದಿಸಿ ಪ್ರತಿಯೊಂದು ಪಶುವೈದ್ಯ ಶಾಲೆ ಪಶುವೈದ್ಯ ಆಸ್ಪತ್ರೆಗಳಲ್ಲಿ ಇಟ್ಟಿರ್ತಾರೆ. ರೈತರು ಹೋಗಿ ತಗೊಂಡು ರೈತರು ಅದರಲ್ಲಿ ಡಾಕ್ಟರ್ನಿಂದ ಮಾಹಿತಿ ಪಡೆದು ತಮ್ಮ ಜಾನುವಾರುಗಳಿಗೆ ಅದನ್ನ ಕೊಟ್ಕೊಳ್ಳೋದು ಭಾರಿ ಉತ್ತಮ ಸರ್. ಹಾಗೆ ನಮ್ಗೆ ಇಲ್ಲಿ ಔಷಧಿ ನಮ್ಮ ಮನೇಲಿ ಇಲ್ಲ, ಏನ್ ಮಾಡೋದಪ್ಪ, ಇಲ್ಲೆಲ್ಲ ಅಂಗಡಿ ಇಲ್ಲ, ನಾ ಎಲ್ಲಿಂದ ತರಲಿ, ಹಿಂಗ್ ಮಾಡೋದಲ್ಲ. ಪಶುವೈದ್ಯಕೀಯ ಇಲಾಖೆ ಇರ್ತದೆ, ಪ್ರತಿ ತಾಲೂಕಲ್ಲೂ ಇದೆ, ಮತ್ತೆ ಅಲ್ಲಿ ಪಶುವೈದ್ಯಾಧಿಕಾರಿಗಳೇ ಇರ್ತಾರೆ. ಹೌದು ಸರ್, ಹೌದು. ಅದು ಹೇಳಿದಾಗೆ ಅದು ತಮಗೆ ಉಚಿತವಾಗಿ ಲಭ್ಯ ಇರ್ತದೆ, ಸರ್ಕಾರ ಕೊಟ್ಟಿರ್ತದೆ. ನೀವು ನಿಮ್ಮ ರಾಸುಗಳಿಗೆ ತಪ್ಪೆ ಹಾಕ್ಸ್ಕೋಬೇಕು, ಹೆಚ್ಚು ಕಡಿಮೆ ಆದ್ರೆ ಅವಾಗ ಯಾರು ಬರಲ್ಲ, ಹೌದಲ್ಲ? ನೀವು ಈಗ ಲಕ್ಷಾಂತರ ರೂಪಾಯಿ ಮೌಲ್ಯದ ಪ್ರಾಣಿಗಳಿರ್ತವೆ, ಒಂದು ಆಕಳು ಇರ್ಬೋದು, ಒಂದು ಕ್ವಾಣ ಇರ್ಬೋದು, ಅಥವಾ ಒಂದು ಎತ್ತಿ ಇರ್ಬೋದು, ಅದಕ್ಕೆ ವ್ಯಾಲ್ಯೂ ತುಂಬಾ. ನೀವು ಅದು ಕೂಡ ನಾ ಹೇಳ್ತೇನೆ, ಈಗ 50,000, 1,00,000, 1.5 ಲಕ್ಷ, 2 ಲಕ್ಷ ರೂಪಾಯಿ ಬೆಲೆ ಇರುವಂತ ಒಂದು ಪ್ರಾಣಿಗಳನ್ನ ನೀವು ಏನ್ ನಿರ್ಲಕ್ಷ್ಯ ಮಾಡಿ ಕಳ್ಕೊಂಡ್ರೆ ಹೇಗೆ? ಅದು ನೀವು ಜಾಸ್ತಿ ಪ್ರಾಣಿಗಳು ಇರಲ್ಲ, 1-2 ಇರ್ತದೆ ಅಂತ ಸಂದರ್ಭದಲ್ಲಿ ಈ ಸರ್ಕಾರದ ಅವರೇ ಕೊಡ್ತಾ ಇರೋದ್ಕೋಬೇಕು. ಇನ್ನೊಂದು ಡಾಕ್ಟರ್ ಚಂದ್ರನಾಯಕ್ ಅವರೇ, ಮಳೆಗಾಲದಲ್ಲಿ ಹಸುಗಳಿಗೆ ಬರುವ ಮಳೆಗಾಲದ ರೋಗದ ಬಗ್ಗೆ ಹೇಳಿ, ಅವು ಯಾವ್ಯಾವು? ಇದು ಭಾರಿ ಮುಖ್ಯದ್ದು. ನಾನು ಮೊದಲೇ ಹೇಳಿದಂಗೆ ಮಳೆಗಾಲದಲ್ಲಿ ಬರ್ತಕ್ಕಂತ ಹಸುಗಳಿಗೆ ಬರ್ತಕ್ಕಂಥ ರೋಗಗಳು ಭಾರಿ ಪ್ರಮುಖವಾದ ರೋಗಗಳು. ಮುಖ್ಯವಾಗಿ 3 ರೋಗ ಅಂದ್ರೆ ಹೇಳಬೇಕಂದ್ರೆ ಸರ್, ಮಳೆಗಾಲ ಇಮಿಡಿಯೇಟ್ ಶುರು ಆದ ತಕ್ಷಣ ಬರೋದು, ಒಂದು ಗಂಟಲು ಬಿನೆ ಅಥವಾ ಗಳಲೆ ರೋಗ ಅಂತ ಹೇಳ್ತೀವಿ, ಇನ್ನೊಂದು ಆಂಥ್ರಾಕ್ಸ್ ನೆರಡಿ ರೋಗ, ಇನ್ನೊಂದು ಚಪ್ಪೆ ರೋಗ ಸರ್. ಇದು 3 ಭಾರಿ ಪ್ರಮುಖವಾದ ರೋಗಗಳು ಹಸುಗಳಿಗೆ ಬರ್ತಕ್ಕಂಥ ರೋಗಗಳು ಸರ್. ಅದರ ಬಗ್ಗೆ ನಾನು ಒಂದೊಂದಾಗಿ ಹೇಳ್ಕೊಂಡು ಹೋಗ್ತೀನಿ ಸರ್. ನೀವು ಮತ್ತೆ ಈಗ ಈ ಗಂಟಲು ಬೇನೆ ನಿಯಂತ್ರಣ ಮತ್ತೆ ಅದರ ತಡೆಗಟ್ಟುವ ಬಗ್ಗೆ ಕೂಡ ತಿಳಿಸ್ಕೊಡಿ. ಎಸ್ ಸರ್, ಈಗ ಗಂಟಲು ಬೇನೆ ಅಂತ ಹೇಳಿದ್ರೆ ಇದು ಪಾಶ್ಚರಲ್ಲ ಅಂತ ಒಂದು ಬ್ಯಾಕ್ಟೀರಿಯಾ ಬರ್ತಕ್ಕಂಥದ್ದು. ಇದು ನನಗೆ ಅನಿಸೋ ಮಟ್ಟಿಗೆ ನನ್ನ ಒಂದು ಅನುಭವದಲ್ಲಿ ಗಂಟಲು ಬೇನೆ ಅಥವಾ ಗಳಲೆ ರೋಗ ಅನ್ನೋದು ಭಾರಿ ಮುಖ್ಯವಾದ ರೋಗ. ಇದು ಹೆಂಗಂದ್ರೆ ಇದು ಈ ರೋಗಾಣು ಪಾಶ್ಚರಲ್ ಅನ್ನೋ ರೋಗಾಣು ರಾಸುಗಳ ಶ್ವಾಸಕೋಶದಲ್ಲೇ ವಾಸ ಆಗಿದೆ ಸರ್. ಅದು ಈ ವಾತಾವರಣ ಎಸ್ಪೆಷಲಿ ಏನಂದ್ರೆ ಈಗ ಬೇಸಿಗೆಯಿಂದ ಮಳೆಗಾಲಕ್ಕೆ ಬದಲಾವಣೆ ಆದ ತಕ್ಷಣ ಅದು ಒಂದು ಸ್ಟ್ರೆಸ್ ಅನಿಮಲ್ಸ್ಗೆ, ಅಂದ್ರೆ ಆಯಾಸ. ಅದು ಯಾವಾಗ ವಾತಾವರಣ ಬದಲಾಗತ್ತಲ್ಲ ಈ ಶ್ವಾಸಕೋಶದಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾ ಯಥೇಚ್ಛವಾಗಿ ವೃದ್ಧಿಯಾಗಿ ರೋಗನ ಕಾಸ್ ಮಾಡ ಸರ್, ಇದು ರೋಗನ ಉಂಟು ಮಾಡುತ್ತೆ. ಇದು ಇದರಲ್ಲಿ ಮುಖ್ಯವಾಗಿ ಏನಂದ್ರೆ ಇದು ಒಂದು ರೋಗ ಸರ್. ಈಗ ನಾವು ಊರುಗಳ ಕಡೆ ಸಲೆ ಅಂತ ಹೇಳ್ತೀವಿ, ಸಲೆ ಅಥವಾ ಬ್ರಾಂಕೋ ನಿಮೋನಿಯಾ ಅಂತ ಹೇಳ್ತೀವಿ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಈಗ ರೋಗಗ್ರಸ್ತ ರಾಸು ಮೇದನ ಬಿಡುತ್ತೆ, ಕೆಮ್ಮು ಶುರು ಆಗುತ್ತೆ, ಆಮೇಲೆ ಮೂಗಿಲೆಲ್ಲ ಇದು ಕೊಣ್ಣೆ ಸುರಿತದೆ. ಬರು ಮುಖ್ಯವಾಗಿ ಏನಂದ್ರೆ ಇದು ಗದ್ದ ಹತ್ರ ಕೆಳಗಡೆ ಊತ ಕಾಣಿಸುತ್ತದೆ. ಸೊ ಅದಕ್ಕೆ ಇದು ಗಂಟಲು ಬೇನೆ ಅಂತ ಹೇಳ್ತೀವಿ. ಇದು ಎಷ್ಟು ತೀವ್ರ ಸ್ವರೂಪದ ರೋಗ ಅಂದ್ರೆ 12-18 ಗಂಟೆ ಒಳಗೆ ನೀವು ಸರಿಯಾದ ಒಂದು ಚಿಕಿತ್ಸೆ ಕೊಡಲಿಲ್ಲ ಅಂದ್ರೆ ಹಸು ಅಥವಾ ಇದು ಸತ್ತೋಗೋ ಸಾಧ್ಯತೆಗಳು ಇರ್ತವೆ. ಹಂಗಾಗ್ಬಿಟ್ಟು ನೀವು ಇದನ್ನ ಅತ್ಯಂತ ನೀವು ನಿಮ್ಗೆ ಚಿಹ್ನೆಗಳು ಕಂಡ ತಕ್ಷಣ ನೀವು ಹೋಗಿ ಡಾಕ್ಟರ್ನ ಕಾಣಬೇಕು, ಮತ್ತೆ ಇದಕ್ಕೆ ಸೂಕ್ತ ಚಿಕಿತ್ಸೆ ಪಡಿಬೇಕು. ಚಿಕಿತ್ಸೆಗಿಂತ ನಾನು ಹೇಳೋದು ಮುಖ್ಯವಾಗಿ ಅಂದ್ರೆ ಈಗ ಈ ರೋಗಕ್ಕೆ ರೋಗ ಬರದೇ ಇರೋ ತರ ನಮ್ಮ ಪಶು ಆರೋಗ್ಯ ಜೈವಿಕ ಸಂಸ್ಥೆಯಲ್ಲಿ ಗಳಲೆ ರೋಗದ ಒಂದು ಉತ್ತಮವಾದ ಪರಿಣಾಮಕಾರಿಯಾದ ಲಸಿಕೆ ಇದೆ ಸರ್. ಅದನ್ನ ಮೇ ಕೊನೆ ವಾರದ ಅಥವಾ ಜೂನ್ ಅಂದ್ರೆ ಮಳೆಗಾಲ ಶುರುವಾಗ ಮುಂಚೆ ಈ ಲಸಿಕೆನ ಹಾಕಿಸ್ಕೊಂಡ್ರೆ ಈ ರೋಗ ಬರದಿರೋ ತರ ನಾವು ತಡಿಬಹುದು ಸರ್. ಅದೇ ತರ ಈಗ ಹಸುಗಳಲ್ಲಿ ಬರುವಂತ ನೆರಡಿ ರೋಗದ ಬಗ್ಗೆನೂ ಮಾಹಿತಿ. ನೆರಡಿ ರೋಗನು ಕೂಡ ಒಂದು ಅತ್ಯುತ್ತಮವಾದ ಒಂದು ಸೀರಿಯಸ್ ಡಿಸೀಸ್. ಇದು ಒಂದು ತೀವ್ರ ಸ್ವರೂಪದ ರೋಗ. ಇದು ಆಂಥ್ರಾಕ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಇದು ಮನುಷ್ಯನಿಗೂ ಕೂಡ ಬರ್ತಕ್ಕಂಥ ರೋಗ. ಇದು ಬ್ಯಾಸಿಲಸ್ ಆಂಥ್ರಾಸಿಸ್ ಅಂತ ಅದರಲ್ಲಿ ರೋಗ ಹೆಸರಿದು. ಇದು ಎಷ್ಟು ಡಿಫ್ರೆಂಟ್ ಆಗಿದೆ ಅಂದ್ರೆ ಸರ್, ಇದು ಈ ಬ್ಯಾಕ್ಟೀರಿಯಾ ಏನಿದೆ ಬ್ಯಾಕ್ಟೀರಿಯಿಂದ ಬರ್ತಕ್ಕಂಥ ರೋಗ. ಇದಕ್ಕೆ ವಾತಾವರಣ ಯಾವಾಗ ಸರಿ ಹೋಗೋದಿಲ್ವಲ್ಲ, ಇದು ಮಣ್ಣಲ್ಲಿ ಸ್ಪೋರ್ ಅಂದ್ರೆ ಬೀಜಗಳಾಗಿ ಕನ್ವರ್ಟ್ ಆಗ್ಬಿಡುತ್ತೆ ಬಿಸಿಲಲ್ಲಿ. ಮಳೆ ಆಗಿ ಅದಕ್ಕೆ ವಾತಾವರಣ ಯಾವಾಗ ಸರಿ ಹೋಗುತ್ತಲ್ಲ ಅದು ಬ್ಯಾಕ್ಟೀರಿಯಾಗಿ ಕನ್ವರ್ಟ್ ಆಗ್ಬಿಟ್ಟು ಅಂದ್ರೆ ಚೇಂಜ್ ಆಗ್ಬಿಟ್ಟು ರೋಗ ಉಂಟು ಮಾಡುತ್ತೆ. ಈಗ ಮಣ್ಣಲ್ಲಿ ಅದು ಬೀಜಗಳಾಗಿರ್ತವೆ, ಮಳೆ ಬಂದಾಗ ಏನಾಗುತ್ತೆ ಅದು ಪುನಃ ಬ್ಯಾಕ್ಟೀರಿಯಾ ಆಗಿರುತ್ತಲ್ಲ. ಹಸು ಮೇಕೆ ಮತ್ತೆ ಎಮ್ಮೆಗಳೆಲ್ಲ ನೆಲಕ್ಕೆ ಹತ್ತಿರವಾಗಿ ಮೇಯಕ್ಕೆ ಹೋದಾಗ ಏನಾಗುತ್ತೆ, ಆ ಮೇವಿನ ಮುಖಾಂತರ ದೇಹಕ್ಕೆ ಒಳ ಹೋಗುತ್ತೆ. ಇದು ಸೊ ದೇಹಕ್ಕೆ ಒಳಗಡೆ ಹೋಗಿ ಇದು ರೋಗವನ್ನು ಉಂಟು ಮಾಡುತ್ತೆ. ಇದರಲ್ಲಿ ಎಷ್ಟು ಸೀರಿಯಸ್, ಇದು ಯಾವುದೇ ಒಂದು ರೋಗ ಚಿಹ್ನೆ ಕಾಸ್ ಮಾಡೋದಿಲ್ಲ, ಏಕಾಏಕಿ ಹಠಾತ್ ಆಗಿ ಸಾಯ್ತವೆ ಹಸುಗಳು ಮೇಕೆಗಳು ಕುರಿಗಳೆಲ್ಲ. ಮತ್ತೆ ಇನ್ನೊಂದು ಏನಪ್ಪ, ಚಿಹ್ನೆ ಕಂಡ್ರು ಕೂಡ ಈಗ ನ್ಯಾಚುರಲ್ ಆರಿಫಿಸ್ ಏನ್ ಹೇಳ್ತೀವಿ, ನವರಂಧ್ರಗಳು ಏನಂತ ಹೇಳ್ತೀವಿ, ಕಿವಿ ಮೂಗು ಬಾಯಿ ಗುದದ್ವಾರ ಅದರೊಳಗೆಲ್ಲ ರಕ್ತ ಹೆಪ್ಪುಗಟ್ಟೋದಿಲ್ಲ, ಹೆಪ್ಪುಗಟ್ಟದ ರಕ್ತ ಹೊರಗಡೆ ಬರುತ್ತೆ. ಸೊ ಈ ತರ ಇದು ಒಂದು ತೀವ್ರತರ ಸ್ವರೂಪದ ರೋಗ ಇದು. ಮತ್ತೆ ಈ ತರ ಚಿಹ್ನೆಗಳಿರೋ ರೋಗ ಪ್ರಾಣಿಗಳಲ್ಲಿ ನೋಡಿದ್ರೆ ಇದನ್ನ ಮರಣೋತ್ತರ ಪರೀಕ್ಷೆ ಮಾಡಕ್ ಹೋಗ್ಬಾರ್ದು. ಮಾಡಿದ್ರೆ ಏನಾಗುತ್ತೆ, ಅದು ಪುನಃ ಸಾಯಿಲ್ಗೆ ಅದು ಮಣ್ಣಿಗೆ ಹೋಗಿ ಸೇರ್ಕೊಳ್ಳುತ್ತಿದ್ದು. ಸೊ ಹಾಗೆ ಯಾವುದೇ ರೀತಿ ನಾವು ಇದನ್ನ ಮರಣೋತ್ತರ ಪರೀಕ್ಷೆ ಮಾಡದೆ ಈ ತರ ರೋಗದಿಂದ ಸತ್ತ ಪ್ರಾಣಿಗಳನ್ನ ನಾವು 5-6 ಆಳ ಗುಂಡಿ ಮಾಡಿ ಅದರೊಳಗೆ ಉಪ್ಪು ಮತ್ತೆ ಸುಣ್ಣ ಹಾಕಿ ಮುಚ್ಚಬೇಕು ಸರ್ ಇದನ್ನ. ಮತ್ತೆ ಈ ರೋಗದ ಇನ್ನೊಂದೇನಪ್ಪ ಅಂದ್ರೆ, ಇದು ಈ ರೋಗಕ್ಕೂ ಕೂಡ ರೋಗ ಬರ್ದಿರೋ ತರ ನಮ್ಮ ಪಶು ಆರೋಗ್ಯ ಜೈವಿಕ ಸಂಸ್ಥೆನಲ್ಲಿ ನಾವು ಇದಕ್ಕೆ ಲಸಿಕೆ ಇದೆ ಸರ್. ಇದನ್ನ ರೋಗ ಕಂಡ ಜಾಗದಲ್ಲಿ ಲಸಿಕೆ ಹಾಕಿಸ್ಕೋಬೇಕು. ಮತ್ತೆ ಇನ್ನೊಂದು ಕೆಲವು ಕಡೆ ಉದಾಹರಣೆಗೆ ಹೇಳಿ ಸೋಮವಾರಪೇಟೆ, ಈಗ ಕೊಪ್ಪಳ, ಬಳ್ಳಾರಿ ಈ ಕಡೆ ಎಲ್ಲ ಈ ರೋಗ ಮೊದಲಿನ ಇರೋದ್ರಿಂದ ಅಲ್ಲಿ ಇರೋ ಎಲ್ಲಾ ಪ್ರಾಣಿ ಕುರಿ ಮೇಕೆ ಮತ್ತೆ ಹಸುಗಳಿಗೆ ಈ ಲಸಿಕೆನ ಹಾಕಿಸ್ಕೊಂಡ್ರೆ ಈ ರೋಗ ಬರ್ದಿರೋ ತರ ನಾವು ತಡೆಗಟ್ಟಬಹುದು ಸರ್. ಈ ಮಳೆಗಾಲದಲ್ಲಿ ಚಪ್ಪೆ ರೋಗ ಕೂಡ ಹೆಚ್ಚಾಗಿ ಕಂಡು ಬರ್ತದೆ ಅಂತವಲ್ಲ. ಹೌದು ಸರ್, ಅದನ್ನ ಚಪ್ಪೆ ರೋಗ ಒಂದು ಭಾರಿ ಮುಖ್ಯವಾದ ರೋಗ. ಇದು ಚಪ್ಪೆ ರೋಗ ಅದು ಕ್ಲಾಸ್ಟ್ರಿಡಿಯಂ ಅನ್ನೋ ಬ್ಯಾಕ್ಟೀರಿಯಾ ಬರೋ ಸರ್. ಅದು ಕೂಡ ಅದೇ, ಅದಕ್ಕೆ ಯಾವಾಗ ವಾತಾವರಣ ಸರಿ ಇಲ್ಲ ಮಣ್ಣಲ್ಲಿ ಅದು ಬೀಜ ಆಗಿ ಉಳ್ಕೊಂಡಿರುತ್ತದೆ. ಮಳೆ ಬಂದಾಗ ಅದು ಪುನಃ ಬ್ಯಾಕ್ಟೀರಿಯಾಗೆ ಒಂಥರ ಮಾಯಾವಿ ತರ ಆಗಿ ಪುನಃ ಬಾಡಿಗೆ ಎಂಟರ್ ಆಗ್ಬಿಟ್ಟು ರೋಗ ಕಾಸ್ ಮಾಡೋ ಸರ್. ಇದು ಚಪ್ಪೆ ರೋಗದ ನಾವು ಹೇಳ್ದಂಗೆ ರೋಗದ ಹೆಸರು ಹೇಳ್ದಂಗೆ ಇದು ಮೇನ್ ಮಾಂಸಖಂಡಕ್ಕೆ ಎಫೆಕ್ಟ್ ಮಾಡೋ ರೋಗ ಸರ್. ಇದು ಚಪ್ಪೆ ಭುಜ ಮತ್ತೆ ಎಲ್ಲೆಲ್ಲಿ ಜಾಸ್ತಿ ಮಾಂಸಖಂಡ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಇನ್ಫೆಕ್ಷನ್ ಕಾಸ್ ಮಾಡುತ್ತಿದ್ದು. ಬಟ್ ಅಲ್ಲಿ ಊತ ಬರುತ್ತೆ, ಕುಂಟ್ತವೆ. ಈಗ ನೋಡಿ ಮಳೆಗಾಲದಲ್ಲಿ ಕರೆಕ್ಟ್ ಆಗಿ ರೋಗ ಬರೋದ್ರಿಂದ ನಾವು ಅದನ್ನ ಉಳೋದಕ್ಕೆ ರೈತಾಪಿ ಕೆಲಸಗಳು ಉಪಯೋಗಿಸಕ್ಕಾಗಲ್ಲ. ಇದಕ್ಕೂ ಕೂಡ ಏನಂದ್ರೆ ಒಳ್ಳೆ ಲಸಿಕೆ ಇದೆ ಪಶು ಆರೋಗ್ಯ ಜೈವಿಕ ಸಂಸ್ಥೆನಲ್ಲಿ. ಮಳೆಗಾಲದ ಮುಂಚೆ ಅಂದ್ರೆ ಮೇ ಎಂಡ್ ಅಥವಾ ಜೂನ್ ನಲ್ಲಿ ಈ ರೋಗ ಬರೆದಿರ್ತಾರೆ, ಲಸಿಕೆ ಹಾಕ್ಸ್ಕೊಂಡ್ರೆ ಸರ್ ನಾವು ಈ ರೋಗನ ತಡೆಗಟ್ಟಬಹುದು ಸರ್ ನಾವು. ಈ ಮಳೆಗಾಲದಲ್ಲಿ ಕುರಿಗಳಿಗೂ ಕೂಡ ಕೆಲವು ರೋಗ ಬರ್ತಾವಲ್ಲ, ಆ ಕುರಿಗಳಿಗೆ ಯಾವ್ಯಾವ ರೋಗ ಬರ್ತವೆ ಡಾಕ್ಟರ್ ಚಂದ್ರನಾಯ್ಕ ಅವರೇ, ಅವುಗಳ ಬಗ್ಗೆ ಕೂಡ ಮಾಹಿತಿ ಮಾಡಿಕೊಡಿ. ಎಸ್ ಸರ್, ಇದು ಬಾರಿ ಒಂದು ಉತ್ತಮವಾದ ಪ್ರಶ್ನೆ. ಇವತ್ತೇನಾಗಿದೆ, ಕುರಿ ಮೇಕೆ ಸಾಕಾಣಿಕೆ ನಮ್ಮ ರಾಜ್ಯ ರೈತಾಪಿ ವರ್ಗದ ಒಂದು ಪ್ರಮುಖ ಕಸುಬು, ಮತ್ತೆ ಏನಂದ್ರೆ ವಾಕಿಂಗ್ ಬ್ಯಾಂಕ್ ಅಂತ ಹೇಳ್ತೀವಿ, ಅಂದ್ರೆ ಆದಾಯ ತಂದ್ಕೊಂಡು ಒಂದು ಪ್ರಮುಖ ಸಾಧನ ಆಗಿದೆ. ಗೌರ್ಮೆಂಟ್ ಕೂಡ ಸರ್ಕಾರನು ಕೂಡ ಅಷ್ಟೇ ಸವಲತ್ತುಗಳನ್ನ ನೀಡ್ತಾ ಇದೆ. ಕುರಿ ಮೇಕೆ ಸಾಕಾಣಿಕೆ ಲೋನ್ ಆಗ್ಲಿ ಅಥವಾ ಮರಣ ಹೊಂದಿದ್ರೆ ಪುನಃ ಅದಕ್ಕೆ ಕಾಂಪನ್ಸೇಷನ್ ಕೊಡೋದು, ಇವೆಲ್ಲ ತುಂಬಾ ಚೆನ್ನಾಗಿದೆ. ಇದು ಒಳ್ಳೆ ಪ್ರಶ್ನೆ. ಪ್ರಮುಖವಾಗಿ ನಾನು ಈಗ ತುಂಬಾ ರೋಗಗಳಿದೆ ಒಬ್ಬರು, ಬಟ್ ನಾನು ಪ್ರಮುಖ ಎರಡು ರೋಗದ ಬಗ್ಗೆ ಮಾತಾಡ್ತೀನಿ ಸರ್ ಇಲ್ಲಿ. ಒಂದು ಕರುಳು ಬೇನೆ ಅಂತ ಹೇಳ್ತೀವಿ, ಎಂಟ್ರೋಟಾಕ್ಸಿಮಿಯಾ ಅಂತ ಹೇಳ್ತೀವಿ, ಇಟಿ ಇಟಿ ಅಂತ. ರೈತರಿಗೆಲ್ಲ ಇದು ಜಗಜ್ಜಾಹಿರ, ಪಾಪ ರೈತರ ಕುರಿ ಮೇಕೆ ಸಾಕಿರೋರಿಗೆ ಇದು ತುಂಬಾ ಚೆನ್ನಾಗಿ ಗೊತ್ತಿರೋ ರೋಗ ಇದು. ಸೊ ಇದು ಕುರಿಗಳಲ್ಲಿ ಕಂಡು ಬರ್ತಕ್ಕಂತ, ಮಳೆಗಾಲದಲ್ಲಿ ಕಂಡು ಬರ್ತಕ್ಕಂತ ಒಂದು ಅತ್ಯಂತ ಪ್ರಮುಖವಾದ ರೋಗ ಇದು. ಸೊ ಇದು ಏನಂದ್ರೆ, ಇನ್ನೊಂದು ವಿಶೇಷತೆ ಅಂದ್ರೆ ಈ ರೋಗ ಆರೋಗ್ಯವಂತ ಚೆನ್ನಾಗಿ ಮೇಯಿಕೊಂಡು ದಷ್ಟ ಪುಷ್ಟವಾಗಿರೋ ಕುರಿಗಳಿಗೆ ಬರೋ ರೋಗ ಇದು. ಇದು ಏನಂದ್ರೆ, ಇದು ಯಾವ ತರ ಅಂದ್ರೆ, ಇದು ಈ ರೋಗ ವಿಶೇಷತೆ ಅಂದ್ರೆ ಕುರಿಗಳ ಈ ರೋಗನ ಕ್ಲಾಸ್ಟ್ರಿಡಿಯಂ ಪ್ರೆಫರೆನ್ಸ್ ಅಂತ ಹೇಳ್ತೀವಿ. ಇದು ಕೂಡ ಕರಳಿನಲ್ಲಿ ಯಾವಾಗಲೂ ಇರುತ್ತಿದ್ದು. ಈಗ ಯಾವಾಗ ಕುರಿಗಳು ಜಾಸ್ತಿ ಮೇವು ತಿಂತವಲ್ಲ, ಆ ಟೈಮಲ್ಲಿ ಇದು ಈ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ, ಒಂದು ಎಪ್ಸಿಲಾನ್ ಅಂದ್ರೆ ನಂಜ್ ಟಾಕ್ಸಿನ್ ಅಂದ್ರೆ ವಿಷನ ಪ್ರೊಡ್ಯೂಸ್ ಮಾಡುತ್ತದೆ. ಆ ನಂಜಿಂದ ಸಿಂಪ್ಟಮ್ಸ್ ನೋಡ್ತೀವಿ. ಏನು, ಹಠಾತ್ ಆಗಿ ತುಂಬಾ ಚೆನ್ನಾಗಿ ಮೇಯ್ಕೊಂಡಿರ್ತಕ್ಕಂತ ಕುರಿ ಮರಿಗಳು ಸಾಯಂಕಾಲ ಮೇಯ್ಕೊ ಬಂದಾದ್ಮೇಲೆ ನಾಳೆ ಬೆಳಿಗ್ಗೆ ಸರಿ ಏನೋ ಚಿಹ್ನೆಗಳಿಗೆ ಸತ್ಬಿದ್ದೋಗಿರೋದು, ಅಥವಾ ಕೆಲವರಲ್ಲಿ ಬೇದಿ ಕಾಣಿಸ್ಕೋಬಹುದು. ಇನ್ ಕೆಲವು ಈ ನಂಜಿಂದ ಏನಾಗುತ್ತೆ, ಸ್ವಲ್ಪ ತಲೆ ತಿರುಗಂಗ್ ಮಾಡಿ ಕಾಲು ಬಡ್ಕೊಂಡು ಸತ್ತೋಗ್ತವೆ ಸರ್ ಇದು. ಸೊ ಇದು ಒಂದು ತೀವ್ರ ಸ್ವರೂಪದ ರೋಗ ಇದು. ಎಷ್ಟು ತೀವ್ರತೆ ಅಂದ್ರೆ, ಇದಕ್ಕೆ ಟ್ರೀಟ್ಮೆಂಟ್ ಕೊಡಕ್ಕೆ ಆಸ್ಪದನೇ ಇಲ್ಲ ಇದಕ್ಕೆ. ಸೊ ಹಾಗಾಗಿ ಇದಕ್ಕೆ ಅತಿ ಮುಖ್ಯವಾಗಿ ಏನಂದ್ರೆ, ಈ ರೋಗ ಬರ್ದಿರೋ ತರ ನಮ್ಮ ಹತ್ರ ಒಂದು ಅತ್ಯುತ್ತಮವಾದ ಲಸಿಕೆ ಇದೆ ಸರ್. ಈಗ ಹೇಳ್ಬೇಕು ಅಂದ್ರೆ, ನಿಮ್ಗೆ ಕಳೆದ 24-25 ಸಾಲಿನಲ್ಲಿ ನಾವು ಈ ಲಸಿಕೆನ ಸುಮಾರು 4 ಕೋಟಿ ಡೋಸ್ ಗಳನ್ನ ಮಾಡಿ ಕೊಟ್ಟಿದ್ದೀವಿ ಸರ್. ಇಡೀ ರಾಜ್ಯದಲ್ಲಿ ಕೊಟ್ಟು ರೈತರು ಕೂಡ ಬುದ್ಧಿವಂತರಿದ್ದಾರೆ, ಮತ್ತೆ ನಮ್ಮ ಇಲಾಖೆ ಕೂಡ ತುಂಬಾ ಡೆಡಿಕೇಟೆಡ್ ಆಗಿ ವ್ಯಾಕ್ಸಿನೇಷನ್ ಮಾಡಿಬಿಟ್ಟು ಹೋದ ವರ್ಷ ಇಡೀ ರಾಜ್ಯದಲ್ಲಿ ಎರಡೇ ಕಡೆ ಔಟ್ ಬ್ರೇಕ್ ಆಗಿದ್ದು. ಅಷ್ಟು ಚೆನ್ನಾಗಿ ವ್ಯಾಕ್ಸಿನ್ ರೆಡಿ ಮಾಡಿ 4 ಕೋಟಿ ವ್ಯಾಕ್ಸಿನ್ ಕೊಟ್ಟು ಈ ರೋಗ ಬರ್ದಿರೋ ತರ ನೋಡಿಕೊಂಡು ತಡೆದು, ಮತ್ತೆ ರೈತರಿಗೆ ಡೈರೆಕ್ಟ್ ಇಂಪ್ಯಾಕ್ಟ್ ಇದು ಅಂದ್ರೆ, ನಾವು ಮಾಡೋ ಕೆಲಸಗಳು ರೈತನಿಗೆ ವಿ ಸಿ ಆನ್ ಗ್ರೌಂಡ್ಸ್ ಅಂತ ಹೇಳ್ತಿರಲ್ಲ, ಆತರ ರೈತರಿಗೆ ಫಲಿತಾಂಶ ಸಿಕ್ಕಿದೆ. ಮತ್ತೆ ಇದಕ್ಕೆ ಈ ರೋಗ ಬರ್ದಿರೋ ತರ ನಮ್ಮ ಲಸಿಕೆ ಇರೋದ್ರಿಂದ ಮಳೆಗಾಲ ಶುರು ಆಗಕ್ ಮುಂಚೆ ಮೇ ಅಥವಾ ಜೂನ್ ತಿಂಗಳಲ್ಲಿ ಈ ಲಸಿಕೆನ ನಾವು ಹಾಕಿಸ್ಕೊಳ್ಳೇಬೇಕು. ಎರಡನೇದು, ಈ ರೋಗಕ್ಕೆ ಏನು ಟ್ರೀಟ್ಮೆಂಟ್ ಇಲ್ದಿರೋದ್ರಿಂದ ಸಡನ್ ಆಗಿ ತುಂಬಾ ಅತಿಯಾದ ಮೇವನ್ನ ಕೊಡಕ್ ಹೋಗ್ಬಾರ್ದು. ಅಂದ್ರೆ ಈಗ ಹುರುಳಿ ಜಾಸ್ತಿ ಹುರುಳಿ ಕೊಟ್ಬಿಡೋದು, ಜಾಸ್ತಿ ಹಸಿರು ಹುಲ್ಲು ಕೊಟ್ಬಿಡೋದು, ಅಥವಾ ತುಂಬಾ ಚೆನ್ನಾಗಿ ಪ್ರೋಟೀನ್ ಇರತಕ್ಕಂತ ಮೇವನ್ನ ಕುರಿಗಳಿಗೆ ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಬೇಕು. ಅಕಸ್ಮಾತ್ ಈ ರೋಗ ಕಂಡು ಬಂದ ತಕ್ಷಣ ಏನಂದ್ರೆ, ಈ ರೋಗ ಕಂಡು ಬಂದ ಪಕ್ಷದಲ್ಲಿ ಒಣ ಹುಲ್ಲು ಇರ್ತಕ್ಕಂತ ಜಾಗ ಕರ್ಕೊಂಡು ಹೋದ್ರೆ ಸ್ವಲ್ಪ ನ್ಯೂಟ್ರಿಷನ್ ಕಡಿಮೆ ಆಗುತ್ತೆ. ಸೊ ಅದನ್ನ ಈ ತರ, ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಲಸಿಕೆನ ಹಾಕ್ಸ್ಬೇಕು. ಈ ಲಸಿಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ದಯವಿಟ್ಟು ರೈತರು ತಮ್ಮ ಸಮೀಪದ ಪಶುವೈದ್ಯ ಶಾಲೆಗೆ ಹೋಗ್ಬಿಟ್ಟು ಇಟಿ ವ್ಯಾಕ್ಸಿನ್ ತಮ್ಮ ಕುರಿ ಮೇಕೆಗಳಿಗೆ ಹಾಕ್ಸ್ಕೋಬೇಕು ಅಂತ ನನ್ನ ವಿನಂತಿ ಮಾಡ್ಕೊಳ್ತೀನಿ ಸರ್ ಇಲ್ಲಿಂದ. ನೆಕ್ಸ್ಟ್, ಇನ್ನೊಂದು ಪ್ರಮುಖವಾದ ರೋಗ ಅಂದ್ರೆ ನೀಲಿ ನಾಲಿಗೆ ರೋಗ ಅಂತ. ನೀಲಿ ನಾಲಿಗೆ ರೋಗ ಅನ್ನೋದು ರಿಯೋ ಅಂತ ಒಂದು ವೈರಾಣುವಿಂದ ಬರ್ತಕ್ಕಂತ ರೋಗ ಇದು. ಈ ವೈರಾಣುನಲ್ಲಿ ಸುಮಾರು 27 ಪ್ರಭೇದ ಇದಾವೆ ಸರ್. ಇದು ಎಷ್ಟು ಡಿಫ್ರೆಂಟ್ ರೋಗ ಅಂದ್ರೆ, ಇದು ನಮ್ಗೆ ಕಣ್ಣಿಗೆ ಕಾಣದಂತ ನೊಣ ಅಂದ್ರೆ ಸೊಳ್ಳೆಗಳಿರ್ತವೆ ಸರ್, ಕ್ಯೂಲಿಕಾಯಿಡಿಸ್ ಅಂತ ಹೇಳ್ತೀವಿ. ಅದು ಏನಂದ್ರೆ, ಮಳೆ ನೀರು ಬರುತ್ತಲ್ಲ, ಮಳೆ ಬಿದ್ಮೇಲೆ ಹೊಲದಲ್ಲೆಲ್ಲ ನಿಂತಿರ್ತಾವಲ್ಲ ನೀರು, ಆ ನೀರಲ್ಲಿ ಇದು ವೃದ್ಧಿಯಾಗುತ್ತೆ ಬೆಳೀತದೆ. ಸೊ ಆ ನೀರಿನಲ್ಲಿ ವೃದ್ಧಿಯಾಗಿ ಅದನ್ನ ಕುರುಡು ನೊಣ ಅಂತ ಹೇಳ್ತೀವಿ ಸರ್ ನಾವು. ಆ ನೊಣಗಳು ರೋಗಗ್ರಸ್ತ ಕುರಿನ ಕಚ್ಚಿ ಇನ್ನೊಂದು ಆರೋಗ್ಯವಂತ ಕುರಿಗೆ ಕಚ್ಚಿದ್ರೆ ಮಾತ್ರ ರೋಗ ಟ್ರಾನ್ಸ್ಮಿಟ್ ಆಗೋದಿದು. ಅಂದ್ರೆ ಇದು ಈ ಕ್ಯೂಲಿಕಾಯಿಡಿಸ್ ಸೊಳ್ಳೆಗಳಿಂದ ಹರಡತಕ್ಕಂತ ರೋಗ ಸರ್ ಇದು. ಇದು ಮುಖ್ಯವಾಗಿ ಇದೇನಾಗುತ್ತೆ, ಇದು ಮಳೆಗಾಲದಲ್ಲೇ ಜಾಸ್ತಿ ಕಂಡು ಬರೋದು, ಯಾಕಂದ್ರೆ ಇದು ಮಳೆ ನೀರಲ್ಲೇ ಇದು ವೃದ್ಧಿ ಆಗೋದ್ರಿಂದ. ಮತ್ತೆ ಇದು ಬಾರಿ ಅತ್ಯಂತ ಪ್ರಮುಖವಾದ ರೋಗ ಇದು. ಇದರಲ್ಲಿ ಚಿಹ್ನೆ ಏನಂತಂದ್ರೆ, ಜ್ವರ ಇರುತ್ತೆ, ತಲೆ ಊದ್ಕೊಳ್ಳುತ್ತೆ, ತುಟಿ ಬಾಯಿ ಎಲ್ಲ ಕೆಂಪಕ್ಕಾಗತ್ತೆ, ಆಮೇಲೆ ಕೊನೆಗೆ ಏನಾಗುತ್ತೆ, ಇದು ನಾಲ್ಗೆ ಕೆಂಪಕ್ಕಾಗಿ ರಕ್ತ ಚಲನೆ ಆಗದೆ ಲಾಸ್ಟ್ಗೆ ನೀಲಿ ಆಗತ್ತೆ. ಬಟ್ ಎಲ್ಲದರಲ್ಲೂ ನೀಲಿ ಆಗಲ್ಲ, ಇದು ಮೇನ್ ನಾಲ್ಗೆ ಕೆಂಪಕ್ಕಾಗತ್ತೆ, ಲಾಸ್ಟ್ಗೆ ಕೆಲವರಲ್ಲಿ ನೀಲಿ ಆಗತ್ತೆ. ಹಾಗಾಗಿ ಇದು ನೀಲಿ ನಾಲಿಗೆ ರೋಗ ಅಂತ ಕರಿತೀವಿ ಸರ್ ಇದನ್ನ. ಸೊ ಮತ್ತೆ ಈ ರೋಗನ ತಡೆಗಟ್ಟೋದು ಯಾವ ತರಪ್ಪ ಅಂದ್ರೆ, ಇದೊಂದು ಇಂಪಾರ್ಟೆಂಟ್ ರೋಗ ಇದು. ಇದೊಂದು ಬೇಸ ಮಳೆಗಾಲದಲ್ಲಿ ಬರ್ತಕ್ಕಂಥ ಭಾರಿ ಇಂಪಾರ್ಟೆಂಟ್ ರೋಗ ಇದು. ಈ ರೋಗನ ತಡೆಗಟ್ಟೋದು ಯಾವ ತರ ಅಂದ್ರೆ, ನಮ್ಮ ಹತ್ರ ಒಂದು ಸರ್ ಈಗ 27 ಪ್ರಭೇದ ಇದ್ರೂ ಕೂಡ ನಮ್ಮ ರಾಜ್ಯದಲ್ಲಿ ಜಾಸ್ತಿ ಕಾಣಿಸ್ತಕ್ಕಂಥ 5 ಪ್ರಭೇದಗಳನ್ನ ಸೇರಿಸಿ ಒಂದು ಪೆಂಟಾವ್ಯಾಲೆಂಟ್ ವ್ಯಾಕ್ಸಿನ್ ಅಂತ ಮಾಡಿದೀವಿ ಸರ್. ಇದನ್ನ ನಾವು ಈ ಲಸಿಕೆನ ನಾವು ಜುಲೈ ತಿಂಗಳು, ಈಗ ಜೂನ್ ಅಲ್ಲಿ ನಾವು ಬೇರೆ ಇ ಟಿ ಅವೆಲ್ಲ ಮಾಡೋದ್ರಿಂದ ಜುಲೈ ತಿಂಗಳಲ್ಲಿ ಈ ಲಸಿಕೆ ಹಾಕಿದ್ರೆ ಮಳೆ ಬಂದು ಒಂದು ತಿಂಗಳ ನಂತರ ಮಳೆ ಶುರು ಆದ್ಮೇಲೆ, ಹೌದು ಆ ನಂತರ ಜುಲೈ ತಿಂಗಳಲ್ಲಿ ಈ ಲಸಿಕೆನ ಹಾಕ್ಸಿ ಈ ರೋಗನ ತಡೆಗಟ್ಟಬಹುದು. ಎರಡನೇ ಪಾಯಿಂಟ್ ಸರ್, ಈಗ ಮಳೆ ನೀರು ಎಲ್ಲಿ ನಿಂತ್ಕೊಳ್ಳುತ್ತಲ್ಲ ಅಲ್ಲಿ ಸ್ವಲ್ಪ ನಾವು ಸಾಧ್ಯ ಆದಷ್ಟು ಬೆಳಿಗ್ಗೆ ಮತ್ತು ಸಾಯಂಕಾಲ ಕುರಿಗಳನ್ನ ಮೇಯಿಸಕ್ ಹೋಗಬಾರ್ದು, ಯಾಕಂದ್ರೆ ಅಲ್ಲೇ ಅದು ಬ್ರೀಡ್ ಆಗೋದ್ರಿಂದ ಸೊಳ್ಳೆಗಳು. ಈ ರೋಗನ ಅವಾಯ್ಡ್ ಮಾಡಿ ಅಲ್ಲಿ ನಾವು ಮುಂಜಾನೆ ಮತ್ತು ಡಾನ್ ಅಂಡ್ ಡಸ್ಕ್ ಅಂತ ಹೇಳ್ತೀವಿ, ಈಗ ಸಾಯಂಕಾಲ 5-6 ಅಥವಾ ಬೆಳಿಗ್ಗೆ 8 ಗಂಟೆವರೆಗೂ ಮೇಯಿಸಕ್ ಹೋಗದೆ ಇದ್ರೆ, ಯಾಕಂದ್ರೆ ಆ ಪೀರಿಯಡ್ ಅಲ್ಲಿ ಈ ಸೊಳ್ಳೆಗಳು ಜಾಸ್ತಿ ಸಶಕ್ತವಾಗಿರ್ತವೆ, ಹಾಗಾಗಿ ಅದನ್ನ ಅವಾಯ್ಡ್ ಮಾಡಬಹುದು. ಮತ್ತೆ ಕೊಪ್ಪಲಿನ ಸುತ್ತ ಬೇವಿನ ಎಲೆ ಅಂತದನ್ನೆಲ್ಲ ಸುಟ್ಟು ಹೊಗೆ ಹಾಕಿದ್ರೆ ನಾವು ಆ ರೋಗನ ನಾವು ಈ ಸೊಳ್ಳೆಗಳನ್ನ ಅವಾಯ್ಡ್ ಮಾಡಬಹುದು. ಈ ರೋಗದ ನಿಯಂತ್ರಣದಲ್ಲಿ ಸೊಳ್ಳೆಗಳ ನಿಯಂತ್ರಣ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗಾಗಿ ಮತ್ತೆ ಇನ್ನೊಂದು ಏನು ಕೆಲವು ಕಡೆ ಹೇಳ್ತೀವಿ ನಾವು, ಈಗ 80 ml ಸೀಮೆಣ್ಣೆ, ಒಂದು 10 g ನುಸಿ ಗುಳಿಗೆ ಅಂತ ಹೇಳ್ತೀವಿ, ನುಸಿ ಗುಳಿಗೆ, ಮತ್ತೆ ಒಂದು 5 ml ನೀಲಗಿರಿ ತೈಲ ಮತ್ತು 5 ml ಬೇವಿನೆಣ್ಣೆ, ಇದೆಲ್ಲ ಮಿಶ್ರಣ ಮಾಡಿ ಕುರಿಗಳ ಮೈ ಮೇಲೆ ಹಚ್ಚಿದ್ರು ಕೂಡ ಈ ಸೊಳ್ಳೆಗಳನ್ನ ಅವಾಯ್ಡ್ ಮಾಡಬಹುದು. ಮತ್ತೆ ಈ ಮಿಶ್ರಣ ನಾವು ಕೊಪ್ಪಲಿನ ಸುತ್ತ ಹಾಕಿದ್ರು ಕೂಡ ನಾವು ಈ ಸೊಳ್ಳೆಗಳನ್ನ ಅವಾಯ್ಡ್ ಮಾಡಬಹುದು ಸರ್. ಮತ್ತೆ ನಾನು ಇನ್ನೊಂದು ಮುಖ್ಯವಾಗಿ ಹೇಳೋದಂದ್ರೆ, ಈಗ ಎಲ್ಲ ಕಾಲುಬಾಯಿ ಜ್ವರದ ಎಲ್ಲ ಲಸಿಕೆ ನಡೀತಿದೆ ಸರ್, ಯಾರ್ಯಾರು ಕಾಲುಬಾಯಿ ಜ್ವರದ ಲಸಿಕೆ ಹಾಕಿಸ್ಕೊಂಡಿಲ್ಲ ರೈತರಿಗೆ ಈ ಮುಖಾಂತರ ಇನ್ನೊಂದ್ಸಲ ಹೇಳ್ತೀನಿ, ಕಾಲುಬಾಯಿ ಜ್ವರದ ಲಸಿಕೆ ಹಾಕಿಸ್ಕೊಳ್ಳಿ, ಯಾಕಂದ್ರೆ ಅದು ಒಂದು ಪ್ರಮುಖವಾದ ಒಂದು ರೋಗ. ಯಾಕಂದ್ರೆ ನಾವು ಏನಂದ್ರೆ ನಾವು ವೆಟರ್ನರಿ ಸೈನ್ಸ್ ಅಲ್ಲಿ ಏನ್ ಮಾಡ್ತೀವಿ, ಅನಿಮಲ್ ಹಸ್ಬೆಂಡ್ರಿ ಪಶುಸಂಗೋಪನೆಯಲ್ಲಿ ಒಂದ್ ಊರಲ್ಲಿ 1,000 ಹಸುಗಳಿದ್ರೆ ರೋಗ ಬಂದ್ರೆ ಎಲ್ಲಾ ಹಸುಗಳಿಗೂ ಟ್ರೀಟ್ಮೆಂಟ್ ಕೊಡೋದು ಕಷ್ಟ, ಆದ್ರೆ ಒಂದ್ಸಲಿ ಲಸಿಕೆ ಹಾಕ್ಸೋದು ತುಂಬಾ ಸುಲಭ. ಹಾಗಾಗಿ ಲಸಿಕೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋದು ಈ ವೆಟರ್ನರಿ ಪ್ರಾಣಿಗಳಿಗೂ ನೀವು ವ್ಯಾಕ್ಸಿನ್ ಅಂತ ಹಾಕ್ಸ್ಕೊಂಡ್ಬಿಡಿ ಹಾಕ್ಸ್ಕೊಂಡ್ಬಿಡಿ ಅಂತ ನಾನು ಈ ಮೂಲಕ ಹೇಳ್ತೀನಿ ಸರ್. ಆಯ್ತು ಡಾಕ್ಟರ್ ಚಂದ್ರನಾಯ್ಕ ಅವರೇ, ಪ್ರಸ್ತುತ ಮಳೆಗಾಲದಲ್ಲಿ ರಾಸುಗಳ ಆರೈಕೆ ಮತ್ತೆ ಯಾವ ತರ ಮುಂಜಾಗ್ರತಾ ಕ್ರಮ ವಹಿಸಿಕೊಂಡು ಹೋದ್ರೆ ತಾವು ತಮ್ಮ ಪ್ರಾಣಿಗಳನ್ನ ಸುರಕ್ಷಿತವಾಗಿ ಇಟ್ಕೊಳ್ಬಹುದು ಅನ್ನೋದ್ರ ಕುರಿತು ಅತಿ ಮಹತ್ವವಾದ ಮಾಹಿತಿಯನ್ನ ನಮ್ಮ ರೈತರಿಗೆ ನೀಡಿದ್ರಿ. ಆಕಾಶವಾಣಿಗೆ ಬಂದು ಈ ಒಂದು ಮಾಹಿತಿ ನೀಡಿದ್ದಕ್ಕೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿ ನಮ್ಗೆ ಬೇಕಾಗುತ್ತೆ ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಕೊಡಿ. ಎಸ್ ಸರ್, ನನ್ನ ಸಂಪರ್ಕ ಸಂಖ್ಯೆ 9444788926. ಇನ್ನೊಮ್ಮೆ ಹೇಳ್ತೀನಿ, 9447788926. ಇನ್ನೊಮ್ಮೆ ಧನ್ಯವಾದಗಳು, ನಮಸ್ಕಾರ. ಇದುವರೆಗೆ ಮಳೆಗಾಲದಲ್ಲಿ ರಾಸುಗಳ ಆರೈಕೆ ಹಾಗೂ ಮುಂಜಾಗ್ರತಾ ಕ್ರಮಗಳ ಕುರಿತು ಡಾಕ್ಟರ್ ಬಿಎಂ ಚಂದ್ರನಾಯಕ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ ತಿಪ್ಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಎನ್ ನರೇಶ್ ಹಾಗೂ ಸಂಗಡಿಗರಿಂದ ಒಗಟುಗಳ ಹಾಡು. Thank you.